कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಕತ್ತರಿಘಟ್ಟದ ಶ್ರೀ ಮಳಲಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಗುರೂಜಿಯವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರೂಪದ ಅತಿಥಿಯೊಬ್ಬರು ನಮ್ಮೊಂದಿಗೆ ಇದ್ದಾರೆ. ಇವರು ಚನ್ನರಾಯಪಟ್ಟಣ ತಾಲೂಕು ಕತ್ತರಿಘಟ್ಟದಲ್ಲಿ ಇರುವಂತಹ ಶ್ರೀ ಮಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂತಹ ಚಂದ್ರಶೇಖರ ಗುರೂಜಿಯವರು. ಯಾಕೆ ನಾನು ಅಪರೂಪದ ಅತಿಥಿ ಅಂತೇಳಿ ಹೇಳಿದೆ ಅಂತ ಅಂದರೆ, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಜನಸಾಮಾನ್ಯರು ಕೃಷಿಯನ್ನು ಮಾಡ್ತೇವೆ, ಕೃಷಿಯ ಮೂಲಕ ಬದುಕನ್ನು ಕಟ್ಟಿಕೊಳ್ತೇವೆ. ಸ್ವಾಮೀಜಿ ಆಗಿದ್ದುಕೊಂಡು ಆಧ್ಯಾತ್ಮಿಕ ಕೇಂದ್ರವನ್ನು ಮುನ್ನಡೆಸ್ತಾ ಇದ್ರು ಕೂಡ ಕೃಷಿಯ ಬಗ್ಗೆ ಅಪಾರವಾದಂತಹ ಒಂದು ಪ್ರೀತಿಯನ್ನು ಇಟ್ಕೊಂಡು ಕೃಷಿಯ ಎಲ್ಲ ವಿಭಾಗಗಳನ್ನು ಕೂಡ, ಅಂತ ಅಂದರೆ ತೋಟವನ್ನು ಕೂಡ ಮಾಡಿದ್ದಾರೆ, ಕುರಿ ಸಾಕಾಣಿಕೆಯನ್ನು ಮಾಡ್ತಾರೆ, ಹಾಗೆ ರೇಷ್ಮೆ ಸಾಕಾಣಿಕೆಯನ್ನು ಮಾಡ್ತಾರೆ. ಹೀಗೆ ಒಟ್ಟಾರೆ ಸಮಗ್ರ ಕೃಷಿಯನ್ನು ಮಾಡಿಕೊಂಡು ಇವತ್ತು ನಮ್ಮ ದೇಶದ ಬಹುಸಂಖ್ಯಾತ ಜನ ಏನಿದ್ದಾರೋ ಅವ್ರಿಗೆ ಆಧಾರವಾಗಿರ್ತಕ್ಕಂಥ ಕೃಷಿ ಏನಿದೆಯೋ ಅದು ಇನ್ನೂ ಕೂಡ ಪರಿಣಾಮಕಾರಿಯಾಗಿ ಅವ್ರಿಗೆ ಮುಟ್ಟಬೇಕು, ಕೃಷಿಯಲ್ಲಿರ್ತಕ್ಕಂತಹ ತಂತ್ರಜ್ಞಾನಗಳು ಪರಿಣಾಮಕಾರಿಯಾಗಿ ತಲುಪಬೇಕು. ಆ ಮೂಲಕ ನಮ್ಮ ದೇಶದ ಪ್ರತಿಯೊಬ್ಬ ರೈತರು ಕೂಡ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಕೃಷಿಕರಿಗೆ ಅನುಕೂಲ ಆಗಲಿ, ತಂತ್ರಜ್ಞಾನ ಈ ಮೂಲಕವೂ ಕೂಡ ಒಂದಷ್ಟು ವಿಸ್ತರಣೆಯಾಗಲಿ ಅನ್ನುವಂಥ ಉದ್ದೇಶದಿಂದ ಕೃಷಿಯಲ್ಲಿ ಪ್ರೀತಿಯನ್ನು ಇಟ್ಟುಕೊಂಡು ಕೃಷಿಯನ್ನು ಮಾಡಿಕೊಂಡು ರೈತರಿಗೆ ಆಗಾಗ್ಗೆ ಕೆಲವು ಸಂವಾದ ಕಾರ್ಯಕ್ರಮಗಳನ್ನು ಮಾಡ್ತಾ, ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತಹ ಚಂದ್ರಶೇಖರ್ ಗುರೂಜಿಯವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ, ಕೃಷಿಯ ಪ್ರೀತಿ ಎಲ್ಲಿಂದ ಪ್ರಾರಂಭ ಆಯಿತು, ಕೃಷಿಯ ಪ್ರೀತಿ ಅವರಿಂದ ಏನೆಲ್ಲ ಮಾಡಿಸಿದೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ತೆ ಸ್ವಾಮೀಜಿ. ನಮಸ್ತೆ. ಈ ಕೃಷಿಯ ಬಗ್ಗೆ ಇಷ್ಟೊಂದು ಪ್ರೀತಿ ತಮಗೆ ಹೇಗೆ ಪ್ರಾರಂಭ ಆಯಿತು ಮತ್ತು ಯಾವಾಗಿನಿಂದ ಪ್ರಾರಂಭ ಆಯಿತು? ಮೊದಲನೆಯದಾಗಿ ನಮ್ಮ ದೇಶ ನಿಂತಿರದ ಕೃಷಿ ಆಧಾರದ ಮೇಲೆ. ಏನು ಕೃಷಿ ಆಧಾರ ಅಂದರೆ 80% ರೈತರು ನಮ್ಮ ಬದುಕು ಕಟ್ಟಿದ್ದೇವೆ. ಹೇಗೆ ಅಂದರೆ ನೀವು ನಿತ್ಯ ತಿನ್ನೋ ಆಹಾರ ಇರ್ಬೋದು, ಪ್ರತಿಯೊಂದು ಸಹ ಈ ರೈತನ ಮೇಲೆ ಆಧಾರವಾಗಿದೆ. ನಾವು ಕಾರ್ಖಾನೆಗಳತ್ತ ಮುಖ ಮಾಡಿ ಪರಿಸರನೂ ಹಾಳು ಮಾಡಿದ್ದೀವಿ, ಈ ಕಡೆ ನಮ್ಮ ಮಳೆನೂ ಕಳ್ಕೊಂಡಿದ್ದೀವಿ, ಆರೋಗ್ಯನೂ. ಇವತ್ತೇನು ನೀವು ಕೊರೋನಾನ ಒಂದು ಸಾಂಕ್ರಾಮಿಕ ರೋಗ ನಮ್ಮನ್ನು ಹಟ್ಟಾಸ ಆಡ್ತಿದೆಯಲ್ಲ, ಅದಕ್ಕೆ ಮೂಲ ಕಾರಣನೇ ಕೃಷಿ ವಿನಾಶ ಆಗಿರೋದು. ಹೇಗೆ ಸ್ವಾಮೀಜಿ ಅಂತ ಪ್ರಶ್ನೆ ಮಾಡ್ತೀರಿ. ಹಿಂದೆಲ್ಲ ನಾವು ಸಗಣಿಯಲ್ಲಿ ಮನೆ ಸಾರಿಸ್ತಿದ್ದೋ, ಕೊಟ್ಟಿಗೆಲ್ಲಿ ಕಸ ಗುಡಿಸ್ತಿದ್ದೋ, ಆ ಗಂಜಲದಲ್ಲಿರೋಂಥ ಏನು ಪಾಸಿಟಿವ್ ಎನರ್ಜಿ ನಮ್ಮ ದೇಹಕ್ಕೆ ಬರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ 100%-70% ಈ ಕಸ ಹೆತ್ತವರೇ ಕಡಿಮೆ ಆಗಿದ್ದೀರಿ. ಈ ಗಂಜಲನೂ ನಮ್ಮ ಮೈಸ ಹೋಗ್ತಿಲ್ಲ. ಸಗಣಿನ ಗೋಮೂತ್ರ ನೋಡಿ, ಪಂಚಗವ್ಯಗಳಲ್ಲಿ ಗೋಮೂತ್ರನೂ ಒಂದು. ಆ ಗೋಮೂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ನಿಮ್ಮ ದೇಹಕ್ಕೆ ಕ್ಯಾನ್ಸರ್ ಬರದಂಗೆ ತಡೀತದೆ. ಯಾವ ವ್ಯಕ್ತಿ ಬೆಳಗ್ಗೆ ಸಮಯ ಖಾಲಿ ಹೊಟ್ಟೆಗೆ 50 ಮಿಲಿಯಷ್ಟು ಈ ಗೋಮೂತ್ರ ಸೇವನೆ ಮಾಡ್ತಾ ಬರ್ತಾನೆ, ಅವನ ಬದುಕಿನಲ್ಲಿ ಕ್ಯಾನ್ಸರೇ ಬರಲ್ಲ ಅಂತ ಒಂದು ನಮ್ಮ ಆಯುರ್ವೇದ ಹೇಳ್ತಾ ಹೋಗುತ್ತೆ. ಅದಕ್ಕೆ ಪಂಚಗವ್ಯದಲ್ಲಿ ಅದಕ್ಕೂ ಒಂದು ಸ್ಥಾನ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರೋ ನನ್ನ ಮೊನ್ನೆ ನಾನು ಒಂದು ವಿಡಿಯೋ ನೋಡ್ತಿದ್ದೆ, ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗೋ ಬೆನ್ನನ್ನು ಹುಜ್ಜುತ್ತಿದ್ರೆ ನಿಮ್ಮ BP ಕಡಿಮೆ ಆಗ್ತದೆ ಅಂತ ಹೇಳ್ತಾನೆ. ಹಾಗಾಗಿ ಪಶುಸಂಗೋಚನೆ, ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಕೆಲವು ಧರ್ಮದಲ್ಲಿ ತಿಂದೇ ಇರ್ಬೋದು, ಬಟ್ ಅದರಿಂದಲೂ ಉಪಯೋಗ ಇದೆ. ಅತಿ ಹೆಚ್ಚು ಎಲ್ಲಿ ಕೋಳಿ ಇರುತ್ತೋ ಆ ಜಾಗದಲ್ಲಿ ಪ್ಯಾರಾಲಿಸಸ್ ಅಂದ್ರೆ ಲಕ್ವ ಬರಲ್ಲ ಅಂತ ಒಂದು ಕಡೆ ಕೇಳ್ತಾ ಬಂದೆ ನಾನು. ಒಬ್ಬ ಸ್ವಾಮೀಜಿಯವರು ಹೇಳ್ತಿದ್ರು, ಏನು ಕೃಷಿಗೆ ಯಾಕೆ ಒತ್ತು ಕೊಟ್ಟಿದ್ದೀರಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಆಹಾರಕ್ಕೆ ಆಹಾಕಾರ ಆಗ್ತದೆ. ನಾವು ಅದೇ ಹೇಳ್ತೀವಿ, ಅಂದದ ಪಟ್ಟಣವನ್ನು ಚಂದವೆನ ಬೇಡ, ಹನಿ ಹನಿ ನೀರಿಗೂ ಆಹಾಕಾರ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನೀವೇನೇ ಸುಂದರವಾದ ನಗರನ ಹೊರಡೋದು, ಮರಗಳನ್ನು ಹೊರಡೋದು, ಈ ಭೂಮಿ ರೈತನ ಕೃಷಿ ಭೂಮಿನ ಕಿತ್ತು ನೀವೇನು ಈ ಭೂಮಿನ ಮಾಡಲಿಕ್ಕೆ ಹೊರಟಿದ್ರಲ್ಲ, ಏನು ಲೇಔಟ್ ಮಾಡಲಿಕ್ಕೆ ಹೊರಟಿದ್ದೀರಿ, ಸುಂದರವಾದ ಬಿಲ್ಡಿಂಗ್ ಕಟ್ಟಕ್ಕೆ ಹೊರಟಿದ್ದೀರಿ, ಅದ್ರ ಬಗ್ಗೆ ಏನು ಹೇಳ್ತಾನೆ ಅಂದರೆ, ಅಂದದ ಪಟ್ಟಣವನ್ನು ಚಂದವೆನ ಬೇಡ, ಹನಿ ಹನಿ ನೀರಿಗೂ ಆಹಾಕಾರ ಆಗ್ತದೆ, ಕುಡಿಯ ನೀರಿಲ್ಲದೆ ಸಾಯ್ತಿ. ನಾನು ಮೊದಲೆಲ್ಲ ಕಡೆ ಹೇಳ್ತಿದ್ದೆ, ಏನ್ರಪ್ಪ ಈಗ ನೀರು ಪ್ಯಾಕೆಟಲ್ಲಿ ಕೊಡ್ತೀರಿ, ಮುಂದೆ ಗಾಳಿ ಕೊಡ್ತೀರಿ ಅಂತ. ಈಗಾಗ ಗಾಳಿ ಕೊಡೋ ಕಾಲ ಬಂತಲ್ಲ, ಈ ಆಕ್ಸಿಜನ್ ಇಲ್ಲ ಅಂತ. ಹೌದು, ಈ ಆಕ್ಸಿಜನ್ ಇಲ್ಲ ಅಂತ ಎಷ್ಟೋ ಜನ ನೆರಳಿ ನೆರಳಿ ಸಾಯಿದ್ರು. ನಾನು ಅದು ಹಾಸ್ಪಿಟ್ಲಿಗೆ ಹೋದಾಗ ಹೇಳ್ತಿದ್ದೆ, ಹೋಹೋ ನಾನೇನು ತಮಾಷೆ ಮಾಡ್ಲಿಕ್ಕೆ ಮಾತಾಡಿದೆ ಅಂದ್ಕೊಂಡು, ಇವತ್ತು ಗಾಳಿನೂ ಕೊಂಡ ಕಾಲ ಬಂತಲ್ಲ. ಇನ್ನು ಇದೇ ರೀತಿ ಮುಂದುವರೆದು ನಾವೇನಾದರೂ ಕೃಷಿನ ವಿನಾಶ ಮಾಡ್ತಾ ಹೋದರೆ ಅಥವಾ ಪ್ರಕೃತಿನ ವಿನಾಶ ಮಾಡ್ತಾ ಹೋದರೆ, ಆ ವಿನಾಶನ ಏನಾದರೂ ಆದರೆ ಮುಂದೆ ಮೂಗಿಗೂ ಕೊಳ್ಳಿಗೂ ನೀವು ಗಾಳಿ ಚೀಲ ನೆತ್ತಕ್ಕಿಂತಿರ್ಗ ಕಾಲ ದೂರ ಇಲ್ಲ. ಹಾಗಾಗಿ ಆಹಾರನೂ ಸಹ ನೀವು ಕೊಂಡು ತಿನ್ನೋದು ಆಲ್ರೆಡಿ ತಿಂತಿದ್ದೀರಿ, ಅದಕ್ಕಿಂತ ಏನು ಒಂದು ವರ್ಗಕ್ಕೆ ಸೀಮಿತವಾಗಿ ಆಹಾರ ಇಟ್ಟಿದ್ದೀರಲ್ಲ ಅದು ನಮಗೆ ಮೂಲ ಆಹಾರ ಆಗಬೇಕಾಗ್ತದೆ. ಇದೇ ರೀತಿ ಏನಾದರೂ ಸಿಟಿಗಳಲ್ಲಿ ಭೂಮಿನ ಹೊಡೆದು ಅದನ್ನು ಲೇಔಟ್ ಮಾಡ್ತಾ ಹೊರಟ್ರೆ ರೈತನ ಸಾಯಿಸ್ತಾ ಹೋದರೆ, ಘನ ಸರ್ಕಾರಕ್ಕೆ ನಾನು ಈ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ, ನೀವು ಯಾವ ಸಾಲ ಮನ್ನಾ ಮಾಡಬೇಡಿ, ಅವನಿಗೆ ಬೆಂಬಲ ಬೆಲೆ ಕೊಡಿ. ಏನು ಕೆರೆಕಟ್ಟುಗಳನ್ನ ತುಂಬಿಸಕ್ಕೆ ಹೊರಟಿದಿರಲ್ಲ, ನಿಜವಾಗ್ಲೂ ನನ್ನ ಇಡೀ ಜಿಲ್ಲೆಯ ಶಾಸಕರಿಗೆ ನಮ್ಮ MPಯವರಿಗೆ MLCಯವರಿಗೆ ತುಂಬ ಹೃದಯ ಹೇಳೋದಿಷ್ಟೇ, ನಿಮ್ಮೆಲ್ಲರ ಕೆಲಸ ಈ ಕೆರೆಕಟ್ಟೆಗಳು ತುಂಬಿಸ್ಬೇಕು. ಯಾಕೆ ಕೆರೆಕಟ್ಟೆ ತುಂಬಿಸ್ಬೇಕಂದ್ರೆ ಅಂತರ್ಜಲ ಕುಸಿತಿದೆ, 1000 ಅಡಿಗೆ ಹೋಗೋ ಕಾಲ ಬಂದಿದೆ. ಇವತ್ತು ಬೋರ್ ಕೊರೆಸ್ತಿದ್ದಾರೆ 1000 ಅಡಿ ಬೋರ್. ಆಕ್ಚುಲಿ ಬೋರನ್ನ ನಾನು ಖಂಡಿತ ಸ್ವಾಗತಿಸ್ತಿಲ್ಲ, ಅದನ್ನೂ ಒಂದು ಕಡೆ ಹೇಳ್ತಾನೆ, ಕಟ್ಟೆ ಇಲ್ಲದ ಬಾವಿ ಕಟ್ಟಿ ರಂಧ್ರದಲ್ಲಿ ಭೂಮಿ ಕೊರೆದು ಗಟ್ಟಿ ಭೂಮಿ ಬಟ್ಟ ಬಯಲಾಯಿತಯ ಸರ್ವಜ್ಞ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ, ಕಟ್ಟೆ ಇಲ್ಲದ ಬಾವಿ. ಹಿಂದೆಲ್ಲ ನಾವು 30 ಅಡಿಗೆ ಬಾವಿ ತೆಗೆ ಕೆರೆ ಒಳಗೆ ಹೋದ್ರೆ ಸಾಕು, ನೀವೆಲ್ಲ ಬಾಲ್ಯ ಜೀವನ ನೆನಪು ಮಾಡ್ಕೊಂಡ್ರೆ ಕೆರೆಯಲ್ಲಿ ನೀವು ಏನು ಈ ಗೊಬ್ಬರ ಹೊಡಿಲಿಕ್ಕೆ ಅಂತ ಹೋಗ್ತಿದ್ರಿ. ಆ ಬಾವಿ ತೆಗಿಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ತಕ್ಷಣ ನೀವೊಂದು ಗುಂಡಿ ಹೊಡೆದು ಬಂದರೆ ನಾಳೆ ಬೆಳಗ್ಗೆ ನೀರಿರ್ತಿತ್ತು. ಎಷ್ಟು ಅದ್ಭುತ ಅಂದರೆ ಇವತ್ತು 1000 ನೂರಿಗೆ ಹೋಗಿದ್ದೀರಿ. ಅದನ್ನೇ ಅವನು ಹೇಳ್ತಾನೆ, ಕಟ್ಟೆ ಇಲ್ಲದ ಬಾವಿ ಕಟ್ಟಿ ರಂಧ್ರದಲ್ಲಿ ಭೂಮಿ ಕೊರೆದು ಗಟ್ಟಿ ಭೂಮಿ ಬಟ್ಟ ಬಯಲಾಯಿತೆಯ ಸರ್ವಜ್ಞ. ಹಂಗಂತ ಬೋರ್ ಕನ್ವಿಸ್ತಿಲ್ಲ, ಆದರೆ ವಿಧಿ ಇಲ್ಲ. ಈಗ ರೈತ ಆಧುನಿಕತೆ ಹೊರಟಿದ್ದಾನೆ, ನೀರಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ನಿಮ್ಮ ಮೂಲ ಉದ್ದೇಶ ಕೆರೆಕಟ್ಟೆಗಳನ್ನು ತುಂಬಿಸೋಂಥ ಕೆಲಸ ಆಗಬೇಕು. ಕೆರೆಕಟ್ಟೆಗಳನ್ನ ತುಂಬಿಸೋಂಥ ಉದ್ದೇಶ ಆದರೆ ರೈತನಿಗೆ ಅದು ಒಂದು ಅಗೂರ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಎರಡನೇದಾಗಿ ನನ್ನ ವೈಯಕ್ತಿಕ ಇನ್ನೊಂದು ವಿಷಯ ನಿಮ್ಗೆ ಗಮನ ತರಕ್ಕೆ ಪಡ್ತೀನಿ, ಯಾರು ರಸಗೊಬ್ಬರಗಳನ್ನ ಉಪಯೋಗಿಸ್ತಿದ್ದೀರಲ್ಲ ಭೂಮಿಗೆ, ಖಂಡಿತ ಬೇಡ. ಅದಕ್ಕೊಂದು ಉದಾಹರಣೆ, ನಾನೀಗ ಇದೇ ದೂರದರ್ಶನದ ಕರ್ಕೊಂಡು ಹೋಗಿ ನಾನು ಅವರಿಗೆ ಒಂದು ಸಂದರ್ಶನ ಮಾಡ್ತೀನಿ. ನಾನು 2018 ತೆಂಗನ್ನು ಹಾಕಿದ್ದೀನಿ. ಆ ತೆಂಗು ಹಾಕಿರೋದು ಹೇಗಿದೆ ಅಂದರೆ, ಇವತ್ತು 2021 June 20 ಅದು ಹೊಂಬಾಳೆ ಹೊರಟಿದೆ, ದಸಿ ಹೊರಟಿದೆ. ಅದಕ್ಕೆ ಮೂಲ ಕಾರಣ ಏನಂದರೆ ಈ ರಸಗೊಬ್ಬರ ದೂರ ಇಟ್ಟಿದ್ದೀನಿ. ಹೇಗೆ ರಸಗೊಬ್ಬರ ದೂರ ಇಟ್ಟಿದ್ದೀನಿ ಅಂದರೆ, ಅದು ಹಾಕಿದ 3 ಬೇವಿನ ಹಿಂಡಿ ಹೊಂಗೆ ಹಿಂಡಿ ಕೊಟ್ಟೆ, ಅದಾಕಿದ 1 ಕುರಿ ಗೊಬ್ಬರದ ಜೊತೆಗೆ ಉಪ್ಪು ಸೇರಿಸಿ ಕೊಡಲಿ ಶುರು ಮಾಡಿದೆ. ಅದಾದ ಮತ್ತೆ ಈ 2 ನಾನು ಬರೀ ಹೆಂಗೆ ಹಿಂಡಿ ಬೇವಿನ ಹಿಂಡಿ ಕೊಡ್ತಾ ಬಂದೆ. ಇವತ್ತು ಆ ಮರನ ಯಾರೂ ಉಹಿಸೋಕ್ಕಾಗ್ತಿಲ್ಲ. ಎಷ್ಟೋ ಜನ ನನಗೆ ಪ್ರಶ್ನೆ ಮಾಡ್ತಿದ್ದಾರೆ, ಇದು ನಿಜವಾಗ್ಲೂ ಏನಾದರೂ ಈ ಫಾರಂ ತೆಂಗ ಅಂತ. ಖಂಡಿತ ಇಲ್ಲ, 40 ಹಳೆಯ ನಾಟಿ ಗೌಡಿಗೆರೆ ಕೇಶವಣ್ಣ ಅಂತ ಇದ್ದಾರೆ, ಅವ್ರದ್ದೊಂದು ಫಾರಂ ಹೌಸ್ ಇದೆ ಇಲ್ಲೇ ಹೈವೇಲಿ, ಗೌಡಿಗೆರೆ ಕೇಶವಣ್ಣ ಅಂತ ಅವರ ಮತ್ತೆ ಯೋಗಣ್ಣ ಅಂತೇಳಿ ಬೆಳಗುಳಿ ಯೋಗಣ್ಣ ಅಂತಿದ್ದಾರೆ, ಅವರ ತೋಟದಲ್ಲಿ ಅವ್ರು ಹಾಕೊಂಡಿದ್ರು. ಪಾಪ ಸ್ವಾಮೀಜಿ ನೀವು, ಅವ್ರಿಗೆ ಖುಷಿ, ಸ್ವಾಮೀಜಿ ನೀವು ತೆಂಗು ಹಾಕ್ತೀರಾ ಅಂತ ಖುಷಿ. ಆ ಖುಷಿಯಿಂದ ತಂದು ನನಗೆ ಆ ತೆಂಗಿನ ಸಸಿಗಳನ್ನ ಅವರಿಬ್ರು ಕೊಟ್ಟರು, ಅವರಿಬ್ರು 100 ಗಿಡ ಕೊಟ್ಟಿದ್ದಾರೆ. ಆ 100 ಗಿಡ ಇವತ್ತು 3 ದಸಿ ಹೊರಟಿದೆ. ಕಾರಣ, ಅದಕ್ಕೆ ನಾವು ರಸಗೊಬ್ಬರಗಳನ್ನ ಹಾಕ್ತಿಲ್ಲ. ಮೂಲ ಅದಕ್ಕೆ ಹಾಕ್ತಿರೋದು ಬೇವು, ಹೊಂಗೆ, ಉಪ್ಪು. ನನಗೆ ಎಷ್ಟೋ ಜನ ಉಪ್ಪು ಯಾಕೆ ಹಾಕ್ತಿರೋ ಸ್ವಾಮೀಜಿ ಅಂತ ಕೇಳಿದರು. ಅದು ಒಂದು ಅಂಶಗಳಲ್ಲಿ ಹರಳು ಕಟ್ಟ ಸಮಯದಲ್ಲಿ ಹರಳು ಉದುರದೇ ಇರಲಿನ ಕಾರಣಕ್ಕೆ ನಾವು ಉಪ್ಪು ಹಾಕ್ತಾ ಹೋಗ್ತೀವಿ. ನೀವು ಹೇಳ್ತಾ ಇದ್ರಿ ಆರ್ಗಾನಿಕ್ನ ಸಪೋರ್ಟ್ ಮಾಡಬೇಕು ಅಂತ. ಖಂಡಿತ ಮಧುಸೂದನ್ ಅವರೇ, ಒಂದೇ ಅಲ್ಲ, ಮುಂದಿನ ದಿನಗಳಲ್ಲಿ ನಾವೇನಾದರೂ ಕೃಷಿಗೆ ಒತ್ತು ಕೊಡದೆ ಹೋದರೆ ಈ ಏನು ಕೊರೋನಾ ಅಂದರೆ ಇದೊಂದೇ ಅಲ್ಲ, ಗಾಳಿಲೂ ಸಹ ವಿಷ ಬರ ಕಾಲ ದೂರ ಇಲ್ಲ. ಕಾರಣ, ಫ್ಯಾಕ್ಟ್ರಿಗಳು ಆ ಹೊಗೆಗಳನ್ನು ಕುಡಿತಾ, ಇವತ್ತು ವಾಹನಗಳು ಜಾಸ್ತಿ ಆಗ್ತಿದೆ, ಅತಿ ಹೆಚ್ಚು ಹೊಗೆಗಳು ಜಾಸ್ತಿ ಆಗ್ತಿದೆ, ಆ ವಾಹನದಿಂದಲೂ ಸಹ ನಮಗೆ ಆರೋಗ್ಯ ಹದಗೆಡ್ತಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದಿನ ಮಕ್ಕಳಿಗೆ, ನಾವೇನಾದರೂ ಈ ಭೂಮಿ ಮೇಲೆ ಏನಾದರೂ ನೆಕ್ಸ್ಟ್ ಅವರು ನಮ್ಮ ಥರ ನೀರು ಕುಡಿಬೇಕಂದ್ರೆ ಅಥವಾ ನಮ್ಮ ಥರ ಗಾಳಿ ಕುಡಿಬೇಕಂದ್ರೆ ನಾವು ಪರಿಸರ ಸಂರಕ್ಷಣೆ ಮಾಡಲೇಬೇಕು. ಮತ್ತು ಆರೋಗ್ಯ, ಇವತ್ತು ನೋಡಿ ನಮಗೆ 48 ವಯಸ್ಸಾಗಿದೆ, ನಮಗಿನ್ನೂ ಶುಗರ್ BP ಗೊತ್ತಿಲ್ಲ. 15-16 ಮಗು ಹೋಗ್ತಿದ್ರೆ ಮೊನ್ನೆ ವಾಕ್ ಕರ್ಕೊಂಬರ್ತಿದ್ದಾರೆ, ಯಾನಕ್ಕೆ ಮಗು ಕರ್ಕೊಂಬ, ಸ್ವಾಮೀಜಿ ಶುಗರ್ ಬಂದಿದೆ ಅಂತಾರೆ. ಅದಕ್ಕೆ ಮೂಲ ಕಾರಣ ನಿಮ್ಮ ಆಹಾರ ಪದ್ಧತಿ. ಏನು ಈ ಮಕ್ಕಳಿಗೆ ಬಾಯ್ಲರ್ ಕೋಳಿ ಕೊಡ್ತಿದ್ದೀರಿ, ಈ ಯಾವುದೋ ಜೆರ್ಸಿ ಹಸು ಹಾಲು ಕೊಡ್ತಿದ್ದೀರಿ, ಅಥವಾ ಮಗುಗೆ ಈ ಬೇಕರಿಯಿಂದ ತರೋಂಥ ಯಾವುದೇ ಐಟಮ್, ಬಿಸ್ಕೆಟ್ಸ್, ಕೇಕ್ ಎಲ್ಲ ಕೊಡ್ತಿದ್ದೀರಲ್ಲ, ಅದು ಎಂಥ ದುರಂತ ಅಂದರೆ ಆ ಮಗುಗೆ, ಆ ಮಗುನ ಬದುಕನ್ನೇ ಬಲಿ ತಗತ್ತಿದೆ. ನೀವು ಮಕ್ಕಳಿಗೆ ಸಾಧ್ಯವಾದಷ್ಟು ಈ ಏನು ಬೆಳಿಗ್ಗೆ ತಾಯಂದಿರೆ ನೀವು ಸ್ನ್ಯಾಕ್ಸ್ ಅಂತ ಕಳಿಸ್ತಿರಲ್ಲ, ಅದ್ರ ಬದಲು ಕ್ಯಾರೆಟ್ ಹಾಕಿ ಕಳಿಸಿ, ಮೂಲಂಗಿ ಹಾಕಿ ಕಳಿಸಿ, ಮತ್ತು ಅಲ್ಲಿಂದ ಗೆಡ್ಡೆಕೋಸ್ ಹಾಕಿ ಕಳಿಸಿ, ಅಥವಾ ಸಾಧ್ಯ ಆಗಲಿ ಅಂದರೆ ರಾಗಿಯಲ್ಲಿ ಬರೋಂಥ ಬಿಸ್ಕೆಟ್ ಮಾಡಕ್ಕೆ ಕಳಿಸಿ. ಒಂದು ರೀತಿ ಗೋಧಿ ಕೆಟ್ಟದ್ದಲ್ಲ, ನಮ್ಮ ಈ ಜಾಗಕ್ಕೆ ಗೋಧಿನೂ ಬೇಡ, ರಾಗಿ ಅಮೂಲ್ಯವಾಗಿದೆ. ಅಥವಾ ಈ ಇತ್ತೀಚಿನ ದಿನಗಳು ನಾನು ಖಾದರ್ನ ಕರೆಸಿ ಹೋದ ವರ್ಷ ಒಂದು ಕಾರ್ಯಕ್ರಮ ಮಾಡಿದೆ, ಬರೀ ಬೋರಲ್ಲೇ ನಾವು ಬೆಳೆ ಬೆಳೆಯೋದಾದ್ರೆ ಸ್ವಾಮೀಜಿ, ಬೋರ್ ಇಲ್ಲದೆ ಹೆಂಗ್ ಬದುಕೋದು? ಈಗ ಬೆಲೆ ಇಲ್ಲದೆ ಎಲ್ಲ ದೊಡ್ಡವರು ಆಗ್ತಿದ್ದಾರೆ, ಹಣಕ್ಕೆ ಕೊರತೆ. ಹಾಗಾಗಿ ಅಲ್ಲಿ ನವಣೆ ಮತ್ತೆ ಸಾಮೆ ಮತ್ತೆ ಹಾರ್ಕ, ಈ ಮೂರು ಒಂದೇ ಮಳೆ ಸಾಕು. ನೀವು ಭೂಮಿಗೆ ಬಿತ್ತೆ ಒಂದ್ ಮಳೆ, ತೆನೆಗೆ ಬಂದಾಗ ಒಂದ್ ಮಳೆ. ವಿತೌಟ್ ನೀರಿಲ್ದೆ ಬೆಳೆಯುವಂತ ಬೆಳೆಗಳು ಇವಕ್ಕೆ ಸರಳವಾದ ಬೆಳೆಗಳು. ಹಾಗಾಗಿ ಹೆಚ್ಚು ಜನ ಮುಂದಿನ ದಿನಗಳಲ್ಲಿ ಹಾರ್ಕ, ನವಣೆ, ಸಜ್ಜೆಗೂ ಹತ್ಕೊಡಿ. ಅವಕ್ಕೆ ಯಾವುದು ಬೇಕಿಲ್ಲ ನೋಡಿ, ಡ್ರೈ ಲ್ಯಾಂಡ್, ಯಾವುದೇ ಕಾಡು ಭೂಮಿಲಿ ಬೆಳಿಬಹುದು ಈ ಹಾರ್ಕ, ನವಣೆ, ಸಾಮೆನ. ಅದಕ್ಕೆ ಮಳೆಗೋಸ್ಕರ ಹಾಗೆ ಹುಚ್ಚೆಳ್ಳು ಕೇಳೋರು ಇಲ್ದಂಗೆ ಆಗಿದ್ದಾರೆ. ಎರಳು ದಿಕ್ಕೆ ತಪ್ಪಿಟ್ಟಿದೆ. ನೆಕ್ಸ್ಟ್ ನಮ್ಮ ಮಕ್ಕಳು ನಮ್ಮನ್ನು ಹುಚ್ಚೆಳ್ಳು ಯಾವುದು ಅಂತ ಕೇಳೋಕ್ಕಲ್ಲ, ದೂರ ಎಲ್ಲ ಮಧುಸೂದನ್, ಎರಡು ಮಾತೇ ಇಲ್ಲ. ಮತ್ತೆ ಹುಚ್ಚೆಳ್ಳು ಮತ್ತೆ ಹೆಳ್ಳಿಗೆ ಏನು ಉಪಯೋಗ ಅಂದರೆ, ಯಾವ ವ್ಯಕ್ತಿ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಫೋನ್ ಹುಚ್ಚೆಳ್ಳು ಎಣ್ಣೆ ತಗಂತಾನೆ, ಅವನಿಗೆ ಪ್ಯಾರಾಲಿಸಿಸ್ ಬರಲ್ಲ. ಮತ್ತೆ ಅವನ ಬ್ಲಡ್ ಏನು ಈಗ ಬ್ಲಡ್ ಪ್ರೆಷರ್ ಅಂತ ಅಂದರೆ ರಕ್ತದ ಒತ್ತಡ, ಬಿ ಪಿ ಬರಲ್ಲ. ಯಾವ ಮಗುಗೆ, ನೀವು ಯಾವುದೇ ಮಗು ಆಗಿರಲಿ, ನೀವೇ ಆಗಿರಲಿ, ನೀವೇನಾದರೂ ಮೂಳೆ ಕಾಲು ಹಾರ್ಟ್ ಅಟ್ಯಾಕ್ ಬರಬಾರ್ದಂದ್ರೆ ಪ್ರತಿ ವಾರಕ್ಕೊಂದು ದಿನ ಎಳ್ಳುಂಡೆ ತಿನ್ನಿ. ಆ ಎಳ್ಳುಂಡೆ ಏನು ಮಾಡುತ್ತೆ ಅಂದರೆ ನಿಮ್ಮ ಹಾರ್ಟ್ ಅಟ್ಯಾಕ್ ಬರದಂಗೆ ನೀವೇನಿವತ್ತು ತಗಂತಿರಲ್ಲ. ಕ್ಯಾಲ್ಶಿಯಂ ಟ್ಯಾಬ್ಲೆಟ್, ಅದಕ್ಕೆ ನಾನು ವಿರೋಧಿಸ್ತೀನಿ. ಆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೊಳ್ಳೋ ಬದಲು ಒಂದು ಕಪ್ಪು ಮೊಸರಿಗೆ ಸ್ವಲ್ಪ ಬೆಲ್ಲ ಹಾಕಿ ಪ್ರತಿನಿತ್ಯ ತಿಂದ ಬಂದರೆ ಅದು 10 ಕ್ಯಾಲರಿ ನಿಮಗೆ ಕ್ಯಾಲ್ಶಿಯಂ ಕೊಡುತ್ತೆ. ಟ್ಯಾಬ್ಲೆಟ್ ಒಂದು ಕಡೆ ಒಳ್ಳೇದು ಮಾಡುತ್ತೆ, ಒಂದು ಕಡೆ ಕೆಟ್ಟದ್ದು ಮಾಡುತ್ತೆ ಮಧುಸೂದನ್. ಮೊಸರು ತಿನ್ನಕ್ಕೆ ಅಭ್ಯಾಸ ಮಾಡಿ. ಆ ಮೊಸರಿಗೆ ಬೆಲ್ಲ, ಶುಗರ್ ಇದ್ರೆ ಬೇಡ, ಶುಗರ್ ಇಲ್ಲ ಅಂದರೆ ಬೆಲ್ಲ ಹಾಕಿ ತಿಂತ ಬನ್ನಿ, ಮಕ್ಕಳಿಗೆ ಕೊಡ್ತಾ ಬನ್ನಿ. ಇವತ್ತೇನು ಯಾರು ಮನೆಗೆ ಹೋಗಲಿ, ನನ್ನ ಹೆಂಡತಿಗೆ ಮೂಳೆ ಕಾಯಿಲೆ. ಕಾರಣ ಇದೇ, ನಾವು ಹೊಲದಲ್ಲಿ ವ್ಯವಸಾಯ ಮಾಡ್ತಿಲ್ಲ. ಒಂದು ಕಡೆ ನಮ್ಮ ಬದುಕನ್ನು ಹೇಗೆ ಮಾಡ್ಕೊಂತಿದ್ದೀವಿ ಅಂದರೆ ಸರಳವಾಗಿ ಮಾಡ್ಕೊಂತಿದ್ದೀವಿ. ಎಲ್ಲ ಸಿಟಿ ಸೇರ್ತಿದ್ದೀವಿ, ಕಾರ್ಖಾನೆಗಳು ಹೆಚ್ಚುತ್ತಿದೆ. ಎಲ್ಲೊಂದು ಕಡೆ ಕಾರ್ಖಾನೆಗಳು ಹೆಚ್ಚೋದ್ರಿಂದಲೂ ಸಹ ನಮ್ಮ ಪರಿಸರ ಹಾಳಾಗ್ತಿದೆ. ಹಾಗಾದರೆ ನಾವು ಮುಂದುವರಿಯೋಕ್ಕಾಗಲ್ಲ. ಯಾಕಾಗಲ್ಲ, ಎಂತೆಂಥ ಸಾಧನೆ ಮಾಡ್ಬೋದ್ರಿ? ಇವತ್ತಿನ ತೆಂಗು, ಅಡಿಕೆ, ಕಬ್ಬು, ನೀವು ಬೆಳೆಯಂಥ ಎಲ್ಲ ಆಲೂಗೆಡ್ಡೆ ಬೆಳೀತಿದ್ದೀರಿ, ಗೆಂಡೆ ಅಂತಿರೋದನ್ನು ಆಲೂಗೆಡ್ಡೆ ಬೆಳೀತಿದ್ದೀರಿ. ಮತ್ತು ಅಲ್ಲಿಂದ ಎಲ್ಲಕ್ಕಿಂತ ಕುಂಬಳಿಕಾಯಿ ಗಂಧ ಬೆಳೀಬೋದು, ಶ್ರೀಗಂಧ ಅಂತ ಒಳ್ಳೆ ಬೋದು, ಬೇರೊಂದು ಬೆಳೆ ಇಲ್ಲ. ಬಟ್ ಸೆಕ್ಯೂರಿಟಿ ಇಲ್ಲ ಅನ್ನೋದು ಈಗೇನೋ ಹೊಸ ಆಧುನಿಕತೆಯಲ್ಲಿ ಏನೇನೋ ಅದಕ್ಕೂ ಬಂದಿದೆಯಂತೆ, ಎಲ್ಲ ಸೆಕ್ಯೂರಿಟಿ ಇದೆ. ನಾನು ರೈತರಿಗೆ ಹೇಳಿದೆ ಇಷ್ಟೇ, ಪ್ರತಿಯೊಬ್ಬ ರೈತ ನಿಜವಾದ ಸ್ವಾವಲಂಬನೆ ಬದುಕಬೇಕಾದ್ರೆ ನಮ್ಮ ಪ್ರಾಮಾಣಿಕತೆ ಎಲ್ಲೂ ಅಡ್ಡಿ ಬರಬಾರ್ದು, ಕೈ ಚಾಚಬಾರ್ದು, ಗುಲಾಮ್ಗಿರಿ ಬೇಡ ಅಂದರೆ ನೀವು ರೈತರು ಆಗಲೇಬೇಕು, ಕೃಷಿ ಮೇಲೆ ಅವಲಂಬಿತರು ಆಗಲೇಬೇಕು ಅಂತೇಳಿ ನಾನು ಇದ್ರ ಮೂಲಕ ನಿಮಗೆ ಆದೇಶ ಮಾಡ್ತೀನಿ. ಅದಕ್ಕೆ ತಾಜಾ ಉದಾಹರಣೆ ನಾನೇ. ಹೆಚ್ಚು ಕಮ್ಮಿ ಒಂದು 200-300 ಕುರಿ ಸಾಕಾಣಿಕೆ ಮಾಡಿದ್ದೀನಿ, ಕುರಿ ಸಾಕಾಣಿಕೆ ಇದೆ ನನ್ನ ಹತ್ರ. ಒಂದು 600-700 ತೆಂಗು ಹಾಕಿದ್ದೀನಿ. ನನಗೆ ವಯಸ್ಸಾದ ಕಾಲದಲ್ಲಿ ನನ್ನಂಥ ಶ್ರೀಮಂತ ಯಾರಿಲ್ಲ. ಅದೀಗ FD. ನೀವು ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿ, ಯಾವುದೋ ಬಿಸ್ನೆಸ್ ಮಾಡಿ, ಟೆನ್ಷನ್ಗೆ BP ಶುಗರ್ ಎಲ್ಲ ಹೊತ್ಕಂತೀರಿ. ನಾನು ವಿತೌಟ್ BP ಇಲ್ಲ, ವಿತೌಟ್ ಶುಗರ್ ಇಲ್ಲದೆ ಕೆಲಸ ಶ್ರಮ ಮಾಡಿ ಆರೋಗ್ಯವಂತನಾಗಿ ಬದುಕ್ತೀನಿ. ಅದಕ್ಕೆ ನನಗೆ ಮೂಲ ಕಾರಣ ಕೃಷಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ತಾವು ಆಧ್ಯಾತ್ಮಿಕ ರಂಗದಲ್ಲಿ ಇರ್ತಕ್ಕಂಥವ್ರು, ಆಧ್ಯಾತ್ಮಿಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು, ನೀವು ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳಿದ್ರೆ ಸಾಕಷ್ಟು ಜನ ನಿಮಗೆ ನೆರವನ್ನ ನೀಡ್ತಾರೆ. ಏನ್ ಮಾಡ್ತೀನಿ ಅಂದ್ರು ಕೂಡ ಆಧ್ಯಾತ್ಮಿಕ ರಂಗದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳು ಏನ್ ಮಾಡ್ತೀನಿ ಅಂದ್ರು ಕೂಡ ಯಾರು ಅದಕ್ಕೆ ಬೇಡ ಅಂತ ಹೇಳಲ್ಲ. ಹೀಗಿರುವಾಗ ಏನಾದರೂ ಮಾಡ್ಬೋದಿತ್ತು, ಆದ್ರೆ ನೀವು ಆಯ್ಕೆ ಮಾಡ್ಕೊಂಡಿದ್ದು ಕೃಷಿಯನ್ನ. ಕೃಷಿಯನ್ನ ಆಯ್ಕೆ ಮಾಡ್ಕೊಂಡು ಕೃಷಿಯಲ್ಲೇ ಏನಾದರೂ ಒಂದಷ್ಟು ಸಾಧನೆ ಮಾಡಬೇಕು, ನನ್ನ ಜನರಿಗೆ ನೆರವಾಗಬೇಕು ಅಂತ ಹೇಳಿ ಈ ಕೃಷಿಯನ್ನ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ? ಮೂಲತಃ ನಾನು ಕೃಷಿ ಕುಟುಂಬದಿಂದ ಬಂದವ. ಹಂಗಂತ ಹೇಳಿ ನಾನು ಕೃಷಿ ಏನಕ್ಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ, ನಮ್ಮಲ್ಲಿ ಏನಾಗಿದೆ, ನಾಗರಿಕತೆ ಅತಿ ಎತ್ತಂಗರ ಉತ್ತಂಗ ಶಿಖರ ಏರಿದ ಅನಾಗರಿಕರು ಮಾನವರು ನಾವು ಆಗ್ತಿದ್ವಿ. ಇನ್ನೊಂದ್ಸಲ ಹೇಳ ನಿಮ್ಮ ಮದು, ನಾಗರಿಕತೆಯ ಅತಿ ಎತ್ತರ ಉತ್ತಂಗ ಶಿಖರಕ್ಕೆ ಏರಿದ ಅನಾಗರಿಕರು ಮಾನವರು. ಏನಪ್ಪ ಹಾಗಂದ್ರೆ ಅಂದರೆ, ಎಲ್ಲರೂ ಅಷ್ಟೇ, ನಾವು ನಮ್ಮ ವಸ್ತ್ರ ಬದಲಾವಣೆ ಆದರೆ ಅಥವಾ ನಮ್ಮ ಮನಸ್ಸು ಬದಲಾವಣೆ ಆದರೆ ಮತ್ತೆ ಕೃಷಿ ಕಡೆ ಹಿಂತಿರುಗಿ ನೋಡ್ತಲೇ ಇಲ್ಲ. ಬಟ್ಟೆ ಗೊಜ್ಜಾಗ್ತದೆ ಅಂತೀವಿ, ಅಥವಾ ನಾವೆಲ್ಲ ಒಂದು ಕಡೆ ನಮಗೆ ಸ್ಟೇಟಸ್ ಅದ್ಯಾವುದೋ ಒಂದು ಬೇರೆ ಬಂದಿದೆ. ನಮ್ಮ ಸ್ಟೇಟಸ್ ಅಂದರೆ ನಿಜವಾಗ್ಲೂ ನೀವೆಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ, ಉಳುವಾ ಯೋಗಿಯ ನೋಡಲ್ಲಿ ಉಳುವಾ ಯೋಗಿ ಕುವೆಂಪು ಹೇಳಿದ್ರು. ಆ ಯೋಗಿನ ಯಾರು ಉಳ್ತಾನೆ ರೈತನ, ಅವನು ಯೋಗಿ ಹೋಲಿಸಿದ್ರು ಅವರು. ನೇಗಿಲ ಕುಳದಲ್ಲಿ ಅಡಗಿದೆ ಧರ್ಮ ಅಂದರು, ನೇಗಿಲ ಮೇಲಿದೆ ನಮ್ಮ ಕರ್ಮ. ಎಷ್ಟು ಅದ್ಭುತ ಅದೆಲ್ಲ, ಎಷ್ಟು ಅದ್ಭುತ ಅದು ನೋಡಿ. ವರ್ಷನ ಹೇಳ್ತಾರೆ, ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಮೇಲೆ ಅಡಗಿದ ಧರ್ಮ, ನೇಗಿಲ ಕುಳದಲ್ಲಿ ಅಡಗಿದೆ ಕರ್ಮ. ಎಷ್ಟು ಅದ್ಭುತ. ಅವ್ರು ಏನು ಹೇಳ್ತಾರೆ ಅಂದರೆ, ಒಬ್ಬ ಯಾರು ನಿಜವಾದ ರೈತ ಇರ್ತಾನೆ ಒಬ್ಬ ತಪಸ್ವಿ ಅಂತ ಹೇಳ್ತಾರೆ. ಅದಕ್ಕಿಂತ ಪುಣ್ಯ ಈ ನಮ್ಮ ದೇಶ ನಮಗೆ ಬೇಕಾಗಿಲ್ಲ. ಹಂಗಂತ ಎಲ್ಲರೂ ನಾವು ರೈತರಾಗ್ಲಿಕ್ಕಾಗಲ್ಲ, ಕೆಲವೊಬ್ರು ವಿದ್ಯಾವಂತರಾಗಬೇಕು. ನಮ್ಮಲ್ಲಿ ಏನಾಗಿದೆ, ಹಿಂದೆ 90% ರೈತ ಇರ್ತಿದ್ದ, ಒಂದು 10% ವಿದ್ಯಾವಂತರು ಇರ್ತಿದ್ರು ಅಥವಾ ಅಧಿಕಾರಿಗಳು ಇರ್ತಿದ್ರು. ಇವತ್ತು ಯಾವ ಸ್ಥಿತಿ ತಲುಪಿದಿಮೋದು ಅಂದರೆ, 80% ವಿದ್ಯಾವಂತರಿದ್ದೀವಿ, 20 ಇಲ್ಲ ಅನ್ಸುತ್ತೆ, ಒಂದು 15 ಭಾಗ ಬಂದಿದ್ದೀವಿ. ಉದ್ದೇಶಪೂರ್ವಕವಾಗಿ ಹೇಳ್ತಿದ್ದೀನಿ, ಎಲ್ಲಿ ಗೋ ಸಾಗಾಣಿಕೆ ಇರುತ್ತೆ, ಎಲ್ಲಿ ಕುರಿ ಸಾಗಾಣಿಕೆ ಇರುತ್ತೆ, ಪಕ್ಷಿಗಳು ಪ್ರಾಣಿಗಳು ಹೆಚ್ಚು ಒಡನಾಟಲ್ಲಿರುತ್ತೆ, ಅಲ್ಲಿ ರೋಗಗಳು ಕಡಿಮೆ ಆಗುತ್ತೆ. ಮದು ಹಿಂದೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಒಳಗಡೆ ಮುಂದೆಗಡೆ ಕೊಟ್ಟಿಗೆ ಮಾಡ್ತೀವಿ, ಅಂದ್ರೆ ಹಸು ಕಟ್ಟಲಿಕ್ಕೆ ಮಾಡ್ತಿದ್ರು. ಕಾರಣ ಈಗ ಹೇಳ್ತಾರೆ ಮುಕ್ಕೋಟಿ ದೇವತೆಗಳಿದೆ ಅಂತ. ನೋಡಿ, ವೈಜ್ಞಾನಿಕತೆ, ವೈಚಾರಿಕತೆ, ಧಾರ್ಮಿಕತೆ ಮೂರು ಕೂಡಿದೆ ನೋಡಿ ಈ ಕೃಷಿಯಲ್ಲಿ. ಹೇಗೆ ಅಂತ ನೀವು ಪ್ರಶ್ನೆ ಮಾಡಿ. ಮದು ವೈಚಾರಿಕತೆ, ವೈಜ್ಞಾನಿಕತೆ ನಮ್ಮಲ್ಲಿ ಹೇಳ್ತಿದ್ರು ತಂದೆ ತಾಯಿ ತಾತಂದಿರು, ಏ ದೇವ್ರನ್ನ ಇದನ್ನ ಮುಖ ನೋಡುವಂತಿದ್ರಿ. ಬಟ್ ಇವತ್ತು ಅದೇ ಹೇಳ್ತೀರಿ ನೀವು, ಗಂಜಲದಲ್ಲಿ ನಾವು ಶುಗರ್ ಟ್ಯಾಬ್ಲೆಟ್ ಕಂಡಿಡಿತೀವಿ, ಸಗಣಿಲಿ ನಾವು ನಿಮಗೆ ಕೆಲವು ಮೆಡಿಸಿನ್ ಮಾಡ್ತೀವಿ ಅಂತ. ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರಂದ್ರೆ ಎದ್ದ ತಕ್ಷಣ ನೋಡ್ತಿದ್ರು, ಎದ್ದ ತಕ್ಷಣ ಗಂಜಲದೊಳಗಡೆ ಹೋಗ್ತಿದ್ರು. ನಾವು ವೈಜ್ಞಾನಿಕ ಕೂಡಿದೆಯಲ್ಲ ಕೃಷಿ, ವೈಚಾರಿಕತೆ ದೇವರಿದೆ ಅಂತ ಹೇಳ್ತಾರೆ, ಧಾರ್ಮಿಕತೆ ಅದನ್ನು ಸಹ ನಮ್ಮ ಹಿರಿಯರು ಮಾಡೋಗಿದಾರಲ್ಲ, ನಮ್ಮ ಕಣ್ಣು ಮುಂದಿಟ್ಟೋಗಿದ್ದಾರೆ. ಬಟ್ ನಾವೀಗ ಏನು ಮಾಡ್ತಿದ್ದೀವಿ, ಕೊಟ್ಟಿಗೆನೇ ಬೇರೆ ಕಡೆ ಮಾಡ್ತಿದ್ದೀವಿ, ಆ ಮುಖಗಳನ್ನೇ ನೋಡೋಂಗಿಲ್ಲ, ಆ ವಾಸನೆ ಬರೋಂಗಿಲ್ಲ ನಮಗೆ, ಆ ಸ್ಥಿತಿ ತಲುಪಿಟ್ಟಿದ್ದೀವಿ. ಅದು ಆ ವಾಸನೆ ಬಂದರೆ ಅಸಹ್ಯಾನದ ರೀತಿ ಬಂದಿದ್ದೀವಿ. ಯಾವಾಗ ನಮ್ಮಲ್ಲಿರೋಂಥ ನೆಗೆಟಿವ್ ಥಾಟ್ಸ್ ಪಾಸಿಟಿವ್ ಥಾಟ್ಸ್ ಮೇಲೆ ಅಟ್ಯಾಕ್ ಮಾಡ್ತಾ ಹೋಗ್ತದೋ, ಆಗ ನೂರಕ್ಕೆ ನೂರು ಭಾಗ ನಾವು ನೆಗೆಟಿವ್ ಥಾಟ್ಸೇ ಹಾಕಬೇಕಾಗ್ತದೆ. ಏನಂದರೆ ದುರಾಲೋಚನೆಗಳು ಶುರುವಾಗ್ತದೆ ನಮ್ಮಲ್ಲಿ. ಎಷ್ಟೋ ಜನ ತಂದೆ ತಾಯಿಗಳನ್ನು ಎಂಥ ವಿಪರ್ಯಾಸದ ಪ್ರಶ್ನೆ ಇದು ಅಂದರೆ, ನಾನೊಂದು ಮನೆಗೆ ಹೋದೆ, ಮೊನ್ನೆ ಈ ಕಡೆ ದೊಡ್ಡ ಮನೆ ಕಟ್ಟಿದಾನೆ, ಪಕ್ಕದಲ್ಲೊಂದು ಸೆಡ್ ಇದೆ, ಈ ಯಾವುದಿದು ಸೆಡ್, ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳ್ತಾನೆ. ಯಾಕಪ್ಪ ಅಂದ್ರೆ, ಇಲ್ಲ ಅವರು ಕಿರಿ ಮಗನಿಗೆ ಪಾಲು ಜಾಸ್ತಿ ಕೊಟ್ಟರೋದಕ್ಕೆ ಹಾಕ್ಬಿಟ್ಟು. ಎಂಥ ಅಸಹ್ಯ ಇದು ನೋಡಿ. ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಾನು ಈ ಮೂಲಕ, ತಂದೆ ಆಸ್ತಿ ಕೊಡ್ತಾನೋ, ತಾಯಿ ಆಸ್ತಿ ಕೊಡ್ತಾಳೋ, ಅದು ಬೇಕಾಗಿಲ್ಲ ನಮಗೆ. ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ. ಒಂದು ತಾಯಿ ಋಣ, ಒಂದು ತಂದೆ ಋಣ, ಒಂದು ವಿದ್ಯೆ ಕೊಟ್ಟ ಗುರು, ಅವನು ಯಾವ ವಿದ್ಯೆನಾರ ಆಗಿರಲಿ. ನೀವು ಈಗ ಮಾಧ್ಯಮದ ರಂಗದಲ್ಲಿದ್ದೀರಿ, ಅದು ಒಂದು ವಿದ್ಯೆ. ನಿಮ್ಮನ್ನು ಇಲ್ಲಿ ತಂದ ನೆನಪು ಮಾಡ್ಕೋಬೇಕಾಗ್ತದೆ. ಅವನೆಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡಿ, ಮಾತೃ ದೇವೋಭವ, ಅವಳ ತಾಯಿನೇ ದೇವರು, ಪಿತೃ ದೇವೋಭವ, ತಂದೆನೇ ದೇವರು, ಆಚಾರ್ಯ ದೇವೋಭವ, ಈ ಮೂರು ಜನ ದೇವರಂತ ಹೇಳ್ತಾನೆ ಎಲ್ಲೋ ಒಂದು ಕಡೆ. ಯಾರು ಈ ಮೂರು ಋಣಗಳನ್ನು ಇಟ್ಕೊಂಡು ಹೋಗ್ತಿರೋ ಈ ಭೂಮಿ ಮೇಲೆ, ಮತ್ತೆ ನೀವು ತೀರಿಸಲೇಬೇಕು, ಇಲ್ಲಾಂದ್ರೆ ಮತ್ತೆ ಮುಂದಿನ ಜನ ಕಷ್ಟ ಆಗ್ತದೆ. ಮದುವರೆ, ಯಾಕೆ ಹೇಳ್ತೀನಿ ಅಂದರೆ, ಅವಳು 9 ತಿಂಗಳು ನಮ್ಮನ್ನು ತರಬೇಕಾದ್ರೆ ಅವಳ ಆಸ್ತಿಗೋಸ್ಕರ ನಮ್ಮನ್ನೇನಾದ್ರು ತಂದಿಟ್ಟಿದ್ಲ ನೋಡಿ. ಯಾವ ವ್ಯಕ್ತಿ ಒಂದು ತೆಂಗಿನ ಮರ ಹಾಕ್ತೀವಿ ಅನ್ನೋ ಉದ್ದೇಶ ಏನಂದ್ರೆ, ಈಗ ನಾನು ಹೇಳ್ತಿದ್ದೆ ನಿಮಗೆ, 1-7 ತೆಂಗಿನ ಗಿಡ ಮಾಡಿದ್ದೀನಿ, ಉದ್ದೇಶ ಏನು, ಕೊನೆಗಾಲದಲ್ಲಿ ನನಗೆ ಆಸರೆ ಆಗ್ತದೆ ಅಂತ. ಆ ತೆಂಗಿನ ಮರ ನಿಮಗೆ ಆಸರೆ ಆಗಲ್ಲ, ಮರ ಹಾಕ್ಬೇಕ್ರಿ, ಎಂಥ ವಿಪರ್ಯಾಸ ಇದೆಲ್ಲ. ಅವ್ರಿಗೋಸ್ಕರ ಪಕ್ಕದಲ್ಲಿ ಒಂದು ಸೆಡ್ಡಲ್ಲಿ ಇಟ್ಟಿದ್ದಾರೆ, ಅದು ನೋಡಿ ಬೇಸರ ಆಗಿದ್ದಿಷ್ಟೇ. ಅನಾಥಾಶ್ರಮಗಳು ಹೆಚ್ಚಾದರೂ ಸಹ ನಮ್ಮ ದೇಶ ಹಾಳಾಗ್ತದೆ. ಮೊದಲು ಅನಾಥಾಶ್ರಮ ಹೆಕ್ಕಿಗೆ ಒಂದು ಅಭ್ಯಾಸ ಆಗೋಗಿದೆ. ತಂದೆಗೆ ಏನಾದರೂ ಮಗ ಅಂದ್ರೆ ಮಗ ತಕ್ಷಣ ತಂದೆ ಪ್ಯಾಕ್ ಮಾಡ್ಕೊಂಡು ಅನಾಥಾಶ್ರಮಕ್ಕೆ ಹೋಗ್ತೀನಿ ಅಂತಾನೆ, ಅಥವಾ ಮಗಂಗೆ ಏನಾದರೂ ಬೇಸರ ನಮ್ಮ ಅಪ್ಪನ ದೊಡ್ಡ ಅನಾಥಾಶ್ರಮಕ್ಕೆ ಹಾಕ್ತೀನಿ ಅಂತಾನೆ. ನಮ್ಮ ದೇಶದ ಸಂಸ್ಕಾರ ಹಾಳಾಗ್ತಿದೆ, ಧರ್ಮ ಹಾಳಾಗ್ತಿದೆ, ಸಂಸ್ಕೃತಿ ಹಾಳಾಗ್ತಿದೆ. ಮದು ಇವೆಲ್ಲವೂ ತೊಲಗಬೇಕು ಅಂದರೆ, ಹಿಂದೆಲ್ಲ ಯಾಕೆ ಇದು ಕಡಿಮೆ ಇತ್ತು ಮದು ಅಂದರೆ, ಬೆಳಗ್ಗೆ ಅವನು ಹೊಲಕ್ಕೆ ಹೋದರೆ ಸಂಜೆ ಬರೋದೊಳಗೆ ಅವನಿಗೆ ಸಾಕಪ್ಪ ಅನಿಸ್ತಿತ್ತು. 6-6:30 ಮನೆ ದೀಪ ಹಾರಿಬಿಡ್ತಿತ್ತು, ಯಾಕೆ ಅವನು ದೈಹಿಕವಾಗಿ ಸವದಿರ್ತಿದ್ದ, ಮಾನಸಿಕವನ್ನು ಹೊಂದಿರ್ತಿದ್ದ, ಒಳ್ಳೆ ನಿದ್ದೆ ಬರ್ತಿತ್ತು. ಈಗ ಇವೆಲ್ಲವೂ ಕಡಿಮೆ ಆಗಿ ಮನಸ್ಸಿನ ಆಲೋಚನೆ ಬೇರೆ ಕಡೆ ಹೋಗ್ತದೆ. ಯಾಕೆ ಇದು ಯಾವುದೋ ಟಿವಿ ನಂತರ ಸೀರಿಯಲ್, ಮಾಧ್ಯಮ ಸೀರಿಯಲ್. ಅವಂತೂ ಇತ್ತೀಚಿನ ದಾರಿ ತಪ್ಪಿಸ್ತಿದೆ. ಆ ಹೆಂಗಸರಿಗೆ ಗಂಡ, ಮಕ್ಕಳು, ಮನೆ ಇದನ್ನೇ ಕಳ್ಕೊಂತಿದ್ದಾರೆ ಮಧು ಅವರೇ. ಸೊ ಇವೆಲ್ಲವೂ ಕಾರಣಕ್ಕೆ ಕೃಷಿ ಎಷ್ಟು ಅದ್ಭುತ ಅಂದರೆ, ಕುವೆಂಪು ಅವರು ಹೇಳಿದ್ದೆ ನಿಜ. ಉಳುವ ಯೋಗಿಯ ನೋಡಲಿ, ಬೆಳಗ್ಗೆ ಅವನು ಹೊಲಕ್ಕೆ ಹೋಗ್ತಿದ್ದ, ಅವನು ಬೇಸಾಯ ಮಾಡ್ತಿದ್ದ, ಮಧ್ಯಾಹ್ನ ಬರ್ತಿದ್ದ, ಹೊಟ್ಟೆ ತುಂಬ ಊಟ ಮಾಡಿದ್ದ, ಕಣ್ಣು ತುಂಬ ನಿದ್ದೆ ಮಾಡ್ತಿದ್ದ, ಆಗ ರೋಗನೇ ಇರಲಿಲ್ಲ ಮಧು ಅವರೇ. ಇವತ್ತು ಕೃಷಿ ಎಲ್ಲಿ ಕಡೆಗಣಿಸಿದಿರಿ, ನಿಮಗೆಲ್ಲ ರೋಗ ಶುರುವಾಗಿದೆ. ಬೆಳಗ್ಗೆ ಎದ್ದು ಬರಿಗಾಲಲ್ಲಿ ನಡೀರಿ, ಈಗ ಒಂದೊಂದು ಫ್ಯಾಷನ್. 1 ಗಂಟೆಗೆ ನೀವು ಬರಿಗಾಲ ನಡೆದ್ರೆ ಶುಗರ್ ಬರಲ್ಲ ನೋಡಿ. ನಾವು ದಿನೆಲ್ಲ ಬರಿಗಾಲ ನಡೀತಿದ್ರು ನಮ್ಮ ಹಿರಿಯರು, ಹಂಗಾರೆ ಅವರು ಬುದ್ಧಿವಂತರು, ನಾವು ಬುದ್ಧಿವಂತರು. ಈಗ ಅವರ ಆಚರಣೆ ನಾವು ಫ್ಯಾಷನ್ ಮಾಡ್ಕೊಂಡು, 1 ಅವರ್ ಚಪ್ಪಲಿಲ್ಲದೆ ನಡೆಯೋದು 1 ಅವರ್, ಎಂಥ ವಿಪರ್ಯಾಸ ಮಧು ಅವರೇ. ಸೊ ಇದೆಲ್ಲವೂ ತೊಲಗಬೇಕು ಅಂದರೆ ನಮ್ಮ ದೇಶ ಮತ್ತೆ ಕೃಷಿ ಒತ್ತು ಕೊಡಲೇಬೇಕು. ಈ ಮೂಲಕ ಮಾನ್ಯ ನನ್ನ ಪ್ರಧಾನಮಂತ್ರಿಗಳಿಗೂ ಅಷ್ಟೇ, ನಮ್ಮ ರಾಜ್ಯದ CM ಮುಖ್ಯಮಂತ್ರಿಗಳಿಗೂ ಅಷ್ಟೇ, ನನ್ನ ಜಿಲ್ಲೆಯ ಮಂತ್ರಿಗಳಿಗೂ ಅಷ್ಟೇ, ಜಿಲ್ಲೆಯ ಶಾಸಕರಿಗೂ ಅಷ್ಟೇ, ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಂತೀನಿ, ಕೃಷಿಗೆ ಬೆಂಬಲ ಬೆಲೆ ಕೊಡಿ, ಆದಷ್ಟು ಕೆರೆಕಟ್ಟೆಗಳನ್ನ ತುಂಬಿಸಿ ಮುಖ ಕೇಳ್ಕೊಂತ ನನ್ನ ಎಲ್ಲ ಬಾಂಧವರಿಗೂ, ರೈತ ಬಾಂಧವರಿಗೆ ಹೇಳದಿಷ್ಟೇ, ನನ್ನ ಅವಶ್ಯಕತೆ ಇದ್ದರೆ ಖಂಡಿತ ಮಧು ಆಗಲಿ, ಭಟ್ರಿ, ಹಾರೇ ಕರೀರಿ. ಕೆಲವೊಂದು ಗೊತ್ತಿರೋ ಮಾಹಿತಿ ನಿಮಗೂ ತಿಳಿಸ್ತೀನಿ, ನಾನು ನಿಮ್ಮಿಂದ ತಿಳ್ಕೊಳಕ್ಕೆ ರೆಡಿ ಇದ್ದೀನಿ, ಖಂಡಿತ ನಿಮ್ಮೆಲ್ಲರಿಗೂ ನನ್ನ ತುಂಬಿರೋದೆ. ಧನ್ಯವಾದಗಳು. ತೆಂಗಿನ ಕೃಷಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಹೇಳಿದ್ರಿ. ತೆಂಗಿನ ನೆಟ್ಟು 3-4 ವರ್ಷಕ್ಕೆ ಆಗಲೇ ಹೊಂಬಾಳೆ ಬಂದಿದೆ ಅಂತಲೂ ಕೂಡ ಹೇಳಿದ್ರಿ. 4-5 ವರ್ಷಕ್ಕೆ ಹೊಂಬಾಳೆ ಬರ್ತಕ್ಕಂಥ ತೆಂಗನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ನೀವು ಹಾಕೊಂಡಿರತಕ್ಕಂಥದ್ದು ಸ್ಥಳೀಯವಾದಂಥ ತಳಿ, ಅದರಲ್ಲೇ 3-4 ವರ್ಷಕ್ಕೆ ಹೊಂಬಾಳೆ ಬಂದಿದೆ ಅಂಥೇಳಿ ತಾವು ಹೇಳಿದ್ರಿ. ಏನೆಲ್ಲ ಆರೈಕೆ ಮಾಡಿದ್ರಿ, ಹೇಗೆ ಮಾಡಿದರೆ ಈ ಥರದ ಒಂದು ಒಳ್ಳೆಯ ಯಶಸ್ಸನ್ನು ನಮ್ಮ ಕೃಷಿಕರು ಪಡಿಬಹುದು? ನಾನು ಮತ್ತು ನನ್ನ ಆತ್ಮೀಯ ರಮೇಶಣ್ಣ ಅಂತ ಮಂದಿಗೆರೆ ಹತ್ರ ಒಂದು ತೋಟ ನೋಡ್ಲಿಕ್ಕೆ ಹೋದೋ. ಅಲ್ಲಿ 1-2.5 ಎಕರೆ ಇತ್ತು ಅನ್ಸುತ್ತೆ, 3.25 ಕೋಟಿ ಹೇಳ್ದ ಹತ್ರ. ನಾನು ನಕ್ಕೆ, ನಮ್ಮ ತಾತನೂ ಹೇಳಲಪ್ಪ, ನಮ್ಮ ತಂದೆನೂ ಕೊನೆವರೆಗೂ ಅಷ್ಟು ಕೋಟಿ ನೋಡಲಿಲ್ಲ, ನಾವು 3.25 ಕೋಟಿ ತೋಟ ಹೆಂಗೆ ತಗೊಳ್ಳೋದು, ಬೇಡ. ಅವತ್ತೇ ನಾನು ಚಾಲೆಂಜ್ ಸ್ವೀಕರಿಸ್ತೆಂಬುದು, ನಾನು ಇದೇ 3.5 ಕೋಟಿ ತೋಟನ ಬರೀ ಒಂದು 20-30 ಲಕ್ಷದಲ್ಲಿ ಮಾಡ್ತೀನಿ ಅಂತ. ರಮೇಶ್ ಅಣ್ಣ ಆಶ್ಚರ್ಯ, ಹೆಂಗ್ ಗುರುಜಿ ಸೊನ್ನೆನೇ ತೆಗೆದ್ಬಿಟ್ಟಲ್ಲ 3 ಕೋಟಿ ಪಕ್ಕದ್ದು ಅಂತ ಅಂದ್ ಇಲ್ಲ ಚಾಲೆಂಜ್ ಅಂತ ಬಂದು. ಇದೇ ಉದಯಪುರ ಬಿಳದಾರೆ ಮಧ್ಯೆ ಹಿರೇಳ್ಳಿ ಅಂತ ಬರುತ್ತೆ, ಅಲ್ಲೊಂದು ಬಂದು 5 ಎಕರೆ 21 ಲಕ್ಷಕ್ಕೆ ಪರ್ಚೇಸ್ ಮಾಡಿ. ಅಲ್ಲಿ ನಾವು 2018 June 20 ನಾನು ಹುಟ್ಟಿದ್ದೀನಿ, ಅವತ್ತು ಹೋಗಿ ತೆಂಗು ಹಾಕಿಸ್ತೆ ನಾನು ಫಸ್ಟ್ ಕೆಳಗಡೆ. ಹಿಂದೆಲ್ಲ ಹೇಳ್ತಿದ್ರು ತೇಲಿಸಿ ತೆಂಗು ಹಾಕು ಬಗದು ಬಾಳೆ, ಈಗ ಸುಳ್ಳು. ಕಾರಣ ಏನು ಅಂದ್ರೆ ಹಿಂದೆಲ್ಲ ಅಂತರ್ಜಲ ಮೇಲಿರ್ತಿತ್ತು, ಹಾಗಾಗಿ ತೆಂಗನ್ನ ಮೇಲೆ ಹಾಕು ಅಂತ ಹೇಳ್ತಿದ್ರು. ನಾನು 3 ಅಡಿ ಆಳ ಹೊಡೆದಿದ್ದೀನಿ ಅದನ್ನ, ಅಂದ್ರೆ ನಾನು ವಿರುದ್ಧವಾಗಿ ಹಾಕಿದ್ದೀನಿ, ತೆಂಗನ್ನ ಆಳಕ್ಕೆ ಹಾಕಿದ್ದೀನಿ. ಅದಕ್ಕೆ ಆಳಕ್ಕೆ ಹಾಕಿ ನೀರಿನ ಒಂದು ಡ್ರಿಪ್ ಮಾಡಿಸಿ ಮೊದಲು ಅದಕ್ಕೆ ಬೇವಿನ ಹಿಂಡಿ ಮತ್ತೆ ಹೊಂಗೆ ಹಿಂಡಿ ಕೊಟ್ಟೆ. ಕಾರಣ ಏನು ಅಂದ್ರೆ ಈ ಮರಗಳು ತೆಂಗಿನ ಮರಕ್ಕೆ ಮೊದಲು ಆದಷ್ಟು ಈ ಹುಳಗಳು ಹೊಡೆಯೋ ಅಭ್ಯಾಸ ಇರ್ತದೆ. ಆ ಹುಳ ಈ ಬೇವಿನ ಹಿಂಡಿ ಏನೀಗ ಈ ಇಂಗ್ಲಿಷ್ ಮೆಡಿಷನ್ಗಳು ನಾವು ರಸಗೊಬ್ಬರಗಳು ಹೊಡೆದು ಅಥವಾ ಮೆಡಿಷನ್ ಹೊಡೆದ್ರೆ ತೆಂಗು ಮುಂದಿನ ದಿನಗಳು ಅದನ್ನೇ ಕೇಳುತ್ತೆ ಅಂದ್ಬಿಟ್ಟು ಬೇವಿನ ಹಿಂಡಿ ಹಾಕಿದ ತಕ್ಷಣ ನಮಗೆ ಹುಳು ಕಡಿಮೆ ಆಯಿತು, ಹುಳು ಬರಲಿಲ್ಲ, ಮತ್ತೆ ಮರನೂ ಇಂಪ್ರೂವ್ ಆಗ್ತಾ ಹೋಗ್ತು. ಈ ಸಂತೇಶ್ವರ ಬಸವರಾಜ್ ಅಂತ ಇದ್ದಾರೆ ಕೃಷಿಕರಲ್ಲಿ, ಅವ್ರ ಹತ್ರ ನಾನು ಚರ್ಚೆ ಮಾಡಿದೆ. ನಾನೇ ಸುಮ್ಮನೆ ಎಲ್ಲರ ಹತ್ರ ತಿಳ್ಕೊಂಡು ಚರ್ಚೆ ಮಾಡ್ತೀನಿ, ಬುದ್ಧಿ ಹೆಂಗ್ ಹಾಕಿದಿರಿ ಅಂದ್ರೆ, ನಾನು ಗೆಪ್ಪೆ ಸಸಿ ಹಾಕಲ್ಲ, ಮಳೆ ಸಸಿ ಹಾಕಿರೋದು. ಅಂದ್ರೆ ಒಂದು ಮೀಡಿಯಂ ಗೌಡಿಗೆರೆ ಕೇಶವಣ್ಣವರು ಆ ಯೋಗಣ್ಣ ಅವ್ರ ಹತ್ರ ತಗೊಂಡು ಬಂದು ಗೆಪ್ಪೆ ಸಸಿ ಏನಾಯ್ತು, ಅದನ್ನು ಹಾಕಿದ ತಕ್ಷಣ ನೀರು ಮತ್ತೆ ಅದಕ್ಕೆ ಗೊಬ್ಬರ ಕೊಡ್ತಾ ಹೋದೆ, ರಸಗೊಬ್ಬರ. ಆ ರಸಗೊಬ್ಬರ ಕೊಡ್ತಾ ಹೋದಾಗ ಅಂತ ಸಂದರ್ಭದಲ್ಲಿ ಎಷ್ಟು ಚಂದ ಆಯ್ತು ಅದು ಅಂತ ಅಂದ್ರೆ, ನಾನು ಅದ್ಭುತ ಅಂದ್ರೆ 2 ವರ್ಷದ ಎಲೆಗಳು ಹಗ್ಲ ಬರ್ಲಿಕ್ಕೆ ಶುರುವಾಯಿತು. ಮತ್ತೆ ನಾನು ಉಪ್ಪು ಕೊಡ್ಲಿಕ್ಕೆ ಶುರು ಮಾಡಿದೆ, ಹರಳು ಉಪ್ಪು ಕೊಡ್ಲಿಕ್ಕೆ ಶುರು ಮಾಡಿದೆ. ನಾನು ಕುರಿ ಸಾಕ ಮೂಲ ಉದ್ದೇಶನ ಹೋದೆ, ಅವತ್ತು ಕುರಿ ಗೊಬ್ಬರಕ್ಕೆ ಹೋದೆ ಒಂದು ಉಳಿಯಾರ ಅಂತ ಹುಡಿಕೊಂಡು. ಹಬ್ಬಬ್ಬ ಎಂತ ಮೋಸ, ಅಲ್ಲೂ ಮೋಸ, ಅದು ವ್ಯಾಪಾರೀಕರಣ. ಅದರೊಳಗಡೆ ಜಾಲಿ ಬೀಜ ಬೆರೆಸ್ತಿದ್ರು, ಅದರೊಳಗಡೆ ಮಣ್ಣು ಬೆರೆಸಿ ಕುರಿ ಗೊಬ್ಬರು. ಅವತ್ತು ನಾನು ಆಕ್ಚುಲಿ ಅಲ್ಲಿಂದ ಬಂದವನೇ, ನನ್ನನ್ನ ಈ ಸೂಪರ್ ಸ್ಟಾರ್ ರೈತ ಅಂತ ಒಂದು ಕಾರ್ಯಕ್ರಮಕ್ಕೆ ಸೆಲೆಕ್ಷನ್ ಮಾಡಿದ್ರು ವಿಜಯ ಕರ್ನಾಟಕದವರು, ಹಾಸನಲ್ಲಿ ಅನ್ಸುತ್ತೆ, ಸೂಪರ್ ಸ್ಟಾರ್ ರೈತ. ಅಲ್ಲಿಗೆ ಹೋದಾಗ ನನಗೆ ಅನ್ನಿಸ್ತು, ಅವರು ಸ್ವಲ್ಪ ಅಲ್ಲಿ ಮಾತುಕತೆ ಬಂತು, ಸ್ವಾಮಿಗಳು ಅಂದ್ರೆ ಹೀಗಿರ್ತಾರೆ, ಇಲ್ಲ ನಾನೇ ಇಲ್ಲ ಚಾಲೆಂಜ್ ಆಗಿ ಮಾಡ್ತೀನಿ ಅಂತೇಳಿ ಒಂದು ಕುರಿ ಫಾರ್ಮ್ ಮಾಡಿದ್ದೀನಿ. 140 ಅಡಿ ಉದ್ದ, 44 ಅಡಿ ಹಗಲಕ್ಕೆ. ಅದರಲ್ಲಿ ಈಗ ಆಲ್ರೆಡಿ 210 ಕುರಿ ಇದೆ. ಆ ಗೊಬ್ಬರ ಯಾವಾಗ ಅಲ್ಲಿ ಕೊಟ್ಟನು ಆ ತೆಂಗಿನ ಗಿಡದ ನೋಡಿ ಮತ್ತೆ ಆಸೆ ಹುಡ್ತು ನನಗೆ, ಈ ಗೊಬ್ಬರಗಳನ್ನು ಜಾಸ್ತಿ ಕೊಡಿದ್ರೆ ತೆಂಗು ಇನ್ನೂ ಇಂಪ್ರೂವ್ ಆಗುತ್ತೆ ಅಂತೇಳಿ. ಇದುವರೆಗೂ ಸಹ ನಾನು ಆ ತೆಂಗಿನ ಗಿಡಕ್ಕೆ ಯಾವುದೇ ಗೊಬ್ಬರ ಕೊಟ್ಟಿಲ್ಲ, ಬರೀ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಉಪ್ಪು, ಕುರಿ ಗೊಬ್ಬರ. ಇಷ್ಟರಲ್ಲೇ ಹೇಗಿದೆ ಅಂದರೆ ನಾನು 2021ಕ್ಕೆ ಹೊಂಬಾಳೆ ಹೊಂಟಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ಈ ತೆಂಗಿಗೆ ಆದಷ್ಟು ನಾವು ಮನೆ ಗೊಬ್ಬರಗಳನ್ನು ಕೊಡ್ತಾ ಹೋದರೆ ಅಥವಾ ಈ ಏನು ನಮ್ಮ ಕುರಿ ಕೊಡ್ತಾ ಹೋದರೆ ಖಂಡಿತ ಮುಂದೆ ಅದು ನೀರು ಇಲ್ಲದಿದ್ರೂ ತಡೆಯ ಶಕ್ತಿ ಇರ್ತದೆ. ನಾವು ಯಾವಾಗ ರಸಗೊಬ್ಬರ ಕೊಡ್ತಾ ಹೋಗ್ತೀವಿ 20-16, ನೀರೇನಾದರೂ ಅಂತರ್ಜಲ ಕಡಿಮೆ ಆದರೆ ತೆಂಗು ಹೊಣಗೋಗ್ತದೆ ಮತ್ತು ಬೆಂಕಿ ರೋಗಕ್ಕೆ ತುತ್ತಾಗ್ತದೆ. ಅದು ಆಗಬಾರದು, ಯಾವುದೇ ರೋಗ ರುಜಿನಗಳು ಬರಬಾರದಂದ್ರೆ ಕೊಟ್ಟಿಗೆ ಗೊಬ್ಬರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು 3 ವರ್ಷಕ್ಕೊಂಬಳೆ ಹೊರಟಿದೆ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇವನ್ನೆಲ್ಲ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ? 5-6 ತಿಂಗಳು ಅದಕ್ಕೇನು ಕೊಡಬಾರದು, ಅದಕ್ಕೆ ತಾಯಿ ಬೇರೆ ಬಿಡಲೇಬೇಕಾಗ್ತದೆ. ಒಂದು 4-5 ತಿಂಗಳು ಕಳೀತಿದ್ದಂಗೆ ಕೇವಲ 1 ಮರಕ್ಕೆ 1/2 ಕೆಜಿ ಮಾತ್ರ ಕೊಡಬೇಕು. ಬೇವು ಹೊಂಗೆ ಸೇರಿಸಿ 1/2 ಕೊಡಿ 1 ವರ್ಷ. 2ನೇ ವರ್ಷಕ್ಕೆ 2 ಸೇರಿ 1 ಕೆಜಿ ಕೊಡಿ. 3ನೇ ವರ್ಷಕ್ಕೆ 1 ಕೆಜಿ ಕೊಡ್ತಾ ಬನ್ನಿ. 2 ಸೇರಿ 2 ಕೆಜಿ ಕೊಟ್ಟರೆ ಸಾಕು, ಅಷ್ಟು ಕೊಡೋದು. ಕುರಿ ಗೊಬ್ಬರನ ಯಾವುದೇ ಕಾರಣಕ್ಕೂ 1ನೇ ವರ್ಷ ಕೊಡಬಾರ್ದು, 2ನೇ ವರ್ಷದಿಂದ ಕೊಡ್ತಾ ಬರಬೇಕು. ನೀವು ತೆಂಗು ನೆಡಕ್ಕೆ ಮೊದಲೇ ಮೊದಲು ಒಂದು ಸ್ವಲ್ಪ ಗೊಬ್ಬರ ಹಾಕಿ ಒಂದು ಸ್ವಲ್ಪ ದಿನ ಅದರ ಮೇಲೆ ಒಂದು ಲೇಯರ್ ಮಣ್ಣು ಹಾಕಿ ಹದ ಬರಲಿಕ್ಕೆ ಬಿಟ್ಟುಬಿಡಿ. ಅದು ಸ್ವಲ್ಪ ಮಣ್ಣು ಹುಬ್ಬುತ್ತೆ, ಎರೆಹುಳುಗಳು ತಯಾರಾಗ್ತದೆ, ತದನಂತರ ತೆಂಗು ಹಾಕ ಸೂಕ್ತ. ಆಗಲೇ ಗುಂಡಿ ತೆಗೆದು ಆಗಲೇ ತೆಂಗು ಹಾಕ್ಬಿಡಿ. ಅದಕ್ಕೆ ಅಟ್ಲೀಸ್ಟ್ ನಾವು ಗುಂಡಿ ತೆಗೆದು ಗೊಬ್ಬರ ಕೊಟ್ಟು 1-2 ತಿಂಗಳು ಗೊಬ್ಬರ ಕರಗಿದ ಮೇಲೆ ಹಾಕ ತೆಂಗು ಸೂಕ್ತ. ಹಾಗಾಗಿ ತೆಂಗು ಬೇಗ ಬರುತ್ತೆ. ನಾನು ಹೇಳಿದ್ದೆ ನೀವು 3 ವರ್ಷಕ್ಕೆ ಹೊಂಬಳೆ ಬರ್ತು ಅಂತ, ಆ ರೀತಿ ಹೊಂಬಳೆ ಬರೋ ಸಾಧ್ಯತೆ ಇದೆ. ಪ್ರತಿನಿತ್ಯ ಯಾವುದೋ ಈ ದರಿದ್ರದ ಮೊಬೈಲ್ ಚಾಟ್ ಮಾಡೋದು, ಅದ್ಯಾವುದೋ ವಾಟ್ಸಪ್ ನೋಡಿ ನಿಮ್ಮ ಬದುಕನ್ನು ನರಕ ಮಾಡ್ಕೊಳ್ಳೋದಕ್ಕಿಂತ, ಇಂಥದ್ದು ಆಕಾಶವಾಣಿಯಲ್ಲಿ ಕೃಷಿ ಬಗ್ಗೆ ಮಾಹಿತಿಗಳನ್ನ ತಗೊಳ್ಳಿ. ನಿಮಗೊಂದು ಸಲಹೆ ಕೊಡೋದಿಷ್ಟೇ, ಅತಿ ಹೆಚ್ಚು ರೈತನ ಕಾರ್ಯಕ್ರಮ ಮಾಡಿ. ಸಾಧ್ಯವಾದ್ರೆ ನಾ ಜಾಗಕ್ಕೊಂದು ಕಾರ್ಯಕ್ರಮ ರೂಪಿಸಿ ಇಲ್ಲೇ ರೂಪಿಸೋಣ, ಅವ್ರಿಗೆ ಅರಿವು ಮೂಡಿಸ್ತಾ ಹೋದರೆ ಆ ಮನುಷ್ಯ ಖಂಡಿತ ಬದಲಾಗ್ತಾನೆ. ನಮ್ಮ ವರ್ಗದ ಜನ ಅಷ್ಟು ದಡ್ರೇನಲ್ಲ, ಜಾಣರಿದ್ದಾರೆ. ಅಂತ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ, ಮಧುಸೂದನ್ ಅವರಿಗಿರ್ಬೋದು, ನಿಮ್ಮ ಇಡೀ ಆಕಾಶವಾಣಿಗೆ ನಾನು ತುಂಬುರುದೆಯಿಂದ ಗೌರವಿಸ್ತಿದ್ದೀನಿ, ಹಾಗೆ ನಿಮ್ಗೆ ಅಭಿನಂದಿಸ್ತಿದ್ದೀನಿ. ಎಲ್ಲಕ್ಕಿಂತ ಆಶೀರ್ವಾದ ಮಾಡಿ ನನ್ನ ಮಾತು ವಿರಾಮ ಹೇಳ್ತೀನಿ. ಅಂತಿಮವಾಗಿ ಗುರುಗಳೇ, ನಿಮ್ಮ ಕೃಷಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಸಹಕಾರ ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರು ನಿಮ್ಮನ್ನ ಹೇಗೆ ಸಂಪರ್ಕವನ್ನು ಮಾಡುವಂತದ್ದು, ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದು? 9090947209. ಇನ್ನೊಮ್ಮೆ ಹೇಳಿ ಗುರುಗಳೇ. 9090947209. ಒಳ್ಳೆದು ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ತಾವು ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಿಮಗೂ ಧನ್ಯವಾದ ಮಧುಸೂದನ್, ನಿಮಗೂ ಧನ್ಯವಾದ. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ